ಶಾಸ್ತ್ರೀಯವಾದ ಉಪದೇಶ ಕ್ರಮದಲ್ಲಿ ಯಾವ ಸ್ವತಂತ್ರವಾದ ಹೇಳಿಕೆಗಳಿರುವುದಿಲ್ಲ. ಇಟ್ ಇಸ್ ಮೈ ಟೆಕ್ನಿಕ್, ಇಟ್ ಇಸ್ ಮೈ ಎಕ್ಸ್ಪೀರಿಯನ್ಸ್. ಯು ಸ್ಟೂಡೆಂಟ್ಸ್ ಹೋಲ್ಡ್ ಆನ್ ಟು ದಿಸ್. ಇಟ್ ಡಸಂಟ್ ವರ್ಕ್ ಹಿಯರ್. ಎನಿ ಸ್ಟೇಟ್ಮೆಂಟ್ ಐ ಗಿವ್, ನನಗೆ ಸಾಕಷ್ಟು ಅದರ ಬಗ್ಗೆ ಶಾಸ್ತ್ರದಲ್ಲಿ ಸಪೋರ್ಟ್ ಇದೆ ಅನ್ನೋದನ್ನು ನಾನು ತೋರಿಸ್ಕೊಳ್ತೀನಿ. ಇದು ಜ್ಞಾನ, ಇದು ಯಾರ್ದೋ ವೈಯಕ್ತಿಕವಾದ ಭಂಡಾರ ಅಲ್ಲ. ಇದು ಅಸಂಖ್ಯವಾದ ಋಷಿಮುನಿಗಳು, ತಪಸ್ವಿಗಳು ಆ ಕಾಲಕ್ಕೆ, ಆ ಸಮಾಜಕ್ಕೆ ಅವರವರಿಗೆ ತೋರಿಸಿಕೊಟ್ಟಂತಹ ಮಾರ್ಗದರ್ಶನಗಳ ಸಾರ ಇದೆ. ಹೀಗಾಗಿ ಈ ಜ್ಞಾನ ಭಂಡಾರವನ್ನು ಯಾರೂ ತಮ್ಮ ಓನರ್ಶಿಪ್ ಅಂತ ಕ್ಲೇಮ್ ಮಾಡಲಿಕ್ಕಾಗೋದಿಲ್ಲ. ಅಮೇರಿಕ ತುಳಸಿ ನಮ್ಮದು ಅಂತ ಹೇಳಿದಂಗ. ಈವನ್ ಇವ್ ಯು ಆರ್ಟಿಫಿಷಿಯಲಿ ಕ್ರಿಯೇಟ್ ಅನ್ ಅಟ್ಮಾಸ್ಫಿಯರ್ ಇನ್ ವಿಚ್ ತುಳಸಿ ಕ್ಯಾನ್ ಗ್ರೋ, ಬಟ್ ಸ್ಟಿಲ್ ಯು ಕ್ಯಾನಾಟ್ ಗ್ರೋ. ಯಾರೋ ಬಂದು ಇದು ನಮ್ದು ಅಂತ ಕ್ಲೇಮ್ ಮಾಡಿದ್ರೆ ಸಿಕ್ಕಿದ್ದು ಅವ್ರದ್ದು ಆಗುದಿಲ್ಲ. ಸಿಂಪಲ್ ಓಂಕಾರ ನೀವು ಹೇಳ್ತೀರಿ. ಈಗ ಇತ್ತೀಚಿನ ಸಂಶೋಧನೆ ಪ್ರಕಾರ ನಮ್ಗೆ ಗೊತ್ತಿದೆ, ಸೃಷ್ಟಿಯ ಆದಿಯೊಳಗೆ ಸೂರ್ಯನಿಂದ ಇದು ಪ್ರಾರಂಭ ಆದಂತದ್ದು. ಓಂಕಾರ ಸೂರ್ಯ ಯಾವ ಪ್ರಾರಂಭ ಆದ? ಸೃಷ್ಟಿಯ ಪ್ರಾರಂಭ. ನಿಮ್ಮ ದಾಮೋಂಕರ್. ಹೀಗಾಗಿ ಈ ಮುಂದಿನ ಶ್ಲೋಕಗಳು ನೀವು ಕಾಣ್ತೀರಿ, ಒಂದೊಂದು ಶ್ಲೋಕದಲ್ಲಿ ಕೂಡ ಇಂಥ ಉಪನಿಷತ್ತಲ್ಲಿ ಹೀಗೆ ಹೇಳಿದ್ದಾರೆ, ಇಂಥ ಉಪನಿಷತ್ತಲ್ಲಿ ಹೀಗೆ ಹೇಳಿದ್ದಾರೆ, ಇದೇ ವಿಷಯವನ್ನು ಈ ಉಪನಿಷತ್ತಲ್ಲಿ ಈ ಥರ ಹೇಳಿದ್ದಾರೆ ಅಂತ ನೀವು ನೋಡ್ತೀರಿ. ನಿಮ್ಗೆ ಅನಿಸ್ತಿರ್ತದೆ ಹೇಳಿದ್ದನ್ನೇ ಹೇಳಿದ್ದನ್ನೇ ಯಾಕೆ ಮತ್ತೆ ಹೇಳ್ತಾರೆ, ಹೇಳಿದ್ದನ್ನೇ ಹೇಳ್ತಾರೆ ಆದರೆ ಹೇಳದೇ ಇರುವುದನ್ನು ಹೇಳ್ತಾರೆ. ಹೇಳದೇ ಇರುವುದು ಯಾವುದು? ಇದು ಉಪನಿಷತ್ ನೀವು ಕೇಳಿರೋದಿಲ್ಲ, ಆ ಉಪನಿಷತ್ತಲ್ಲಿ ಹೇಳಿರ್ತಾರೆ ಅದನ್ನು ಇಲ್ಲಿ ಹೇಳಿದ್ದಾರೆ ಅಂತ ಹೇಳ್ತಾರೆ. ಒಂದು ಹೇಳ್ತೀನಿ ನಿಮಗೆ, ಶಾಸ್ತ್ರ ಅಧ್ಯಯನ ಮಾಡುವವರಿಗೆ ಶಾಸ್ತ್ರದ ವಿಚಾರದಲ್ಲಿ ಆಲಸ್ಯತನ ಇರಬಾರ್ದು, ಒಂದೊಂದು ಸೆಕೆಂಡ್ ಉತ್ಸಾಹ ಇರಬೇಕು. ಕೇಳಿದ್ದೇ ಕೇಳಿಸಿರೋದಿಲ್ಲ, ಆ ಕೇಳಿದ್ರೊಳಗೆ ಕೇಳಿಸದೇ ಇರೋದು ಕೇಳಿಸ್ತದೆ. ಕೇಳಿದ್ದೇ ಕೇಳಿಸೋದಿಲ್ಲ, ಆ ಕೇಳಿದ್ರೊಳಗೆ ಕೇಳಿಸದೇ ಇರೋದು ಕೇಳಿಸ್ತದೆ. ಒಂದೊಂದು ಉತ್ಸಾಹ ಇತ್ತು ಅಂದ್ರೆ, ಉತ್ಸಾಹ ಇಲ್ಲ ಅಂದ್ರೆ ಕೇಳಿದ್ದು ಕೇಳಿಸೋದಿಲ್ಲ. ನಾವು ನಿನ್ನೆ ನೋಡಿದ್ವಿ ಕಾರಣ ಉಪಾಧಿ ಮತ್ತು ಕಾರ್ಯ ಉಪಾಧಿ. ಜೀವ ಜಗತ್ತು ಕಾರ್ಯ ಉಪಾಧಿ, ಈಶ್ವರ ಕಾರಣ ಉಪಾಧಿ. ಆಯ್ತಾ? ಈ ಈಶ್ವರ ಯಾರು ಕಾರಣ ಉಪಾಧಿ ಆಗಿದ್ದಾರೋ, ಸೃಷ್ಟಿಯ ದೃಷ್ಟಿಯಿಂದ ಕಾರಣ ಉಪಾಧಿ ಅಷ್ಟೇ ವಿನಃ ಈಶ್ವರ ಇವನು ಸ್ವರೂಪದಿಂದ ಯಾವುದಕ್ಕೂ ಕಾರಣವೂ ಅಲ್ಲ. ಸಹಜತೆಯಿಂದ ಸೂರ್ಯನು ಏನನ್ನೂ ಬೆಳಗುವ ಪ್ರಯತ್ನ ಮಾಡುವುದಿಲ್ಲ. ಒಬ್ರು ಆದ್ರೂ ಹೇಳ್ತೀರ ಮಾಡ್ತಾನೆ ಅಂತೇಳಿ? ಯಾರು ಏನ್ ಲಗಿತ ಸೂರ್ಯನು ಬೆಳಗುತ್ತಾನೆ ಆದ್ರೆ ಬೆಳಗುವ ಪ್ರಯತ್ನ ಮಾಡುವುದು. ಬೆಂಕಿ ಉರಿಯುತ್ತದೆ ಆದ್ರೆ ಉರಿಯುವ ಪ್ರಯತ್ನ ಮಾಡೋದಿಲ್ಲ. ನೀರು ಹರಿಯುತ್ತದೆ ಆದ್ರೆ ಹರಿಯುವ ಪ್ರಯತ್ನ ಮಾಡೋದಿಲ್ಲ. ಹಾಗೆ ಈಶ್ವರ ಜಸ್ಟ್ ಇದ್ದಾನೆ. ಯಾವಾಗ ಅವನು ಏನೋ ಮಾಡ್ತಾನೆ ಅಂತ ಹೇಳ್ತಾರೆ ಕಾರಣ ಉಪಾಧಿ. ಬಟ್ ಈಸ್ ನೈದರ ಉಪಾಧಿ, ಇದ್ದದಂದ್ರೆ ಏನೇ ಉಪಾಧಿ? ವೈದ್ಯ ಹೋಗಿ ಹಾಸ್ಪಿಟಲ್ ನಿಂತ್ಕೊಳ್ತಾನೆ, ಸ್ಟೆತಸ್ಕೋಪ್ ಹಾಕೊಳ್ತಾನೆ, ವೈದ್ಯ ತರಕಾರಿ ಮಾರ್ಕೆಟ್ನಲ್ಲಿ ಬಂದಾಗ ವೈದ್ಯ ಅವನು ಗ್ರಾಹಕ ಶಾಪರ್ ಶಾಪಿಂಗ್ ಮಾಡಿ ಬಂದನ ಅಷ್ಟೇ. ಅವರವರ ಸ್ಥಾನದಲ್ಲಿ ಅವರವರಿಗೆ ಹೇಗೆ ಉಪಾಧಿಗಳಿಂದಾಗಿ ನಾವು ಬೇರೆ ಬೇರೆ ಹೆಸರುಗಳನ್ನು ಬೇರೆ ಬೇರೆ ರೂಪಗಳನ್ನು ಬೇರೆ ಬೇರೆ ಆಕಾರಗಳನ್ನು ನಾವು ಹೇಗೆ ಜೋಡಿಸಿ ನಮ್ಮ ವ್ಯವಹಾರ ನಡೆಸ್ತೇವೋ ಹಾಗೆಯೇ ಈಶ್ವರನಿಗೆ ಉಪಾಧಿ ಜೋಡಿಸಿದ್ವಿ. ಏನು ಉಪಾಧಿಸಿ? ಕಾರಣ ಉಪಾಧಿ. ಏನು ಕಾರಣ? ಎರಡು ಕಾರಣ, ಒಂದು ಪದಾರ್ಥ, ಇನ್ನೊಂದು ಕ್ರಿಯೇಟಿವಿಟಿ, ನಿಮಿತ್ತ ಅಂತ ಕರೀತಾರೆ. ಮಟೀರಿಯಲ್ ಕಾಸ್ ಮತ್ತು ಎಫಿಷಿಯಂಟ್ ಕಾಸ್, ಪದಾರ್ಥ ಮತ್ತು ಶಕ್ತಿ. ಆ ಶಕ್ತಿಯೊಳಗೆ ಮತ್ತೆ ಎರಡು, ಒಂದು ಜ್ಞಾನ ಶಕ್ತಿ, ಮೂರು, ಒಂದು ಜ್ಞಾನ ಶಕ್ತಿ, ಒಂದು ಇಚ್ಛಾಶಕ್ತಿ, ಒಂದು ಕ್ರಿಯಾದ ಶಕ್ತಿ. ನೆನಪಿಟ್ಕೊಳ್ಳೋ ಪ್ರಯತ್ನ ಮಾಡಬೇಡ್ರಿ, ಇದ್ದಷ್ಟು ಇರ್ರಿ ಹೋದಷ್ಟು ಹೋಗ್ರಿ. ನಾನು ಕ್ಯಾಂಕ್ ಬಿಟ್ಬಿಡ್ರಿ, ನಾನು ನೋಡ್ತೇನೆ. ನೀವು ನನ್ನ ಉಪನ್ಯಾಸ ಕೇಳೋಕ್ಕಿಂತ ಮುಂಚೆ ಅದು ನೆನಪಿಟ್ಕೊಂಬ ಪ್ರಯತ್ನ ಮಾಡಿ. ಹಿಂದೆ ಪ್ರಾಸೆಸ್ ನಾ ಹೇಳೋದನ್ನು ಮಿಸ್ ಮಾಡ್ಕೊತೀರಿ, ಅದು ಅರ್ಥ ಆಗಿರೋದಿಲ್ಲ. ಘಟ ಪಟ ಮಟ್ಟ ನನ್ನ ವೇದಾಂತ ಮುಗಿದೋಗ್ತು. ಈ ಕಾರಣ ಉಪಾಧಿಯೊಳಗೆ ಪದಾರ್ಥ ಏನೋ ತಾನೇ, ನಿಮಿತ್ತ ಏನೋ ತಾನೇ. ಯಾಕೆ ಸಾಧ್ಯ? ಅವನು ಸರ್ವಜ್ಞ. ಹೇಗೆ ಹೇಳ್ತೀರಿ? ಏಕೆಂದ್ರೆ ಸರ್ವವನ್ನೂ ಸೃಷ್ಟಿಸುವಂತಹ ಜ್ಞಾನ ಅವನಲ್ಲಿದೆ. ಹೇಗೆ ಹೇಳ್ತೀರಿ? ಪಾಟ್ ಮೇಕರ್ ಕುಂಭಾರ, ಕುಂಭಾರನಿಗೆ ಆ ಕುಂಭಾರ ಅಂತ ನಾವು ಉಪಾಧಿ ಕೊಡ್ತೀವಿ. ಯಾಕಂದ್ರೆ ಅವನಿಗೆ ಕುಂಭವನ್ನು ಮಾಡುವಂತಹ ಜ್ಞಾನ ಇದೆ. ಪಾಟ್ ಮೇಕರ್ ಪಾಟಜ್ಞ, ಶರ್ಟ್ ಮೇಕರ್ ಸ್ವಲ್ಪ ಸಂಸ್ಕೃತ ಕಲಿಯಿರಿ, ಏನಾಗಲ್ಲ. ಶರ್ಟ್ ಮೇಕರ್ ಶರ್ಟ್, ಜಾಮೂನ್ ಮೇಕರ್. ಆದ್ರೆ ಜಗತ್ತನ್ನು ಇಷ್ಟ ಅಲ್ಲಲ್ಲ. ಹೂ ಇದೆ, ಮೊಗ್ಗಿದೆ, ವೃಕ್ಷ ಇದೆ, ಪಕ್ಷಿ ಇದೆ, ಪ್ರಾಣಿ ಇದೆ, ವನಸ್ಪತಿ ಇದೆ, ಆಕಾಶ ಇದೆ, ವಾಯು ಇದೆ, ನೀರಿದೆ, ಪೃಥ್ವಿ ಇದೆ, ಜಲ ಇದೆ, ಕಾಡಿದೆ, ಮೌಂಟನ್ಸ್ ಆರ್ ದೇರ್, ರಿವರ್ಸ್ ಆರ್ ದೇರ್, ಲೇಕ್ಸ್ ಆರ್ ದೇರ್. ಸರ್ವಂಕರ್ತ. ಇನ್ಫ್ಲುಯೆನ್ಷಿಯಲಿ ವಿ ಕಮ್ ಟು ಕನ್ಕ್ಲೂಷನ್ ಏನಂತೇಳಿ, ಸರ್ವಜ್ಞ. ಸ್ವಾಮಿ ತೋರಿಸ್ರಿ ಸರ್ವಜ್ಞನನ್ನ, ಅಲ್ಪಜ್ಞ. ನೋಡಿ, ಇದು ತೋರಿಸ್ತೇನೆ ತಕ್ಷಣ ಏನಾಗ್ಬಿಡ್ತದೆ, ಇದು ಒಂದು ಚಿಕ್ಕ ವಸ್ತು ಆಗ್ಬಿಡ್ತದೆ. ನಿನಗೆ ಬೇಕಾಗಿದೆ ಸರ್ವಜ್ಞ, ತಿಳ್ಕೊ ಅದನ್ನು ಅನುಭವಿಸಬೇಕಾಗಿದೆ ಅಲ್ಪಜ್ಞ. ಇಲ್ಲ ಇಲ್ಲ, ನಾನು ಸರ್ವಜ್ಞ. ನೀನು ಸರ್ವಜ್ಞ ಆಗು, ನೀನು ಸರ್ವಜ್ಞ ಕಾಣಿಸ್ತಾನೆ, ಸರ್ವಜ್ಞ ಆಗು. ನನ್ನಂತ ಪಾಪಿ, ನಾನು ಹೆಂಗೆ ಸರ್ವಜ್ಞ ಆಗ್ತೀನಿ, ನಾನು ಇಷ್ಟೇ, ನನಗೆ ಇಷ್ಟೇ ಗೊತ್ತಿರೋದು, ನಾನು ಹೆಂಗೆ ಸರ್ವಜ್ಞ ಆಗ್ತೀನಿ. ನಾಟಕ ಮಾಡಬೇಡ, ನೀ ಇರೋದೇ ಸರ್ವಜ್ಞ. ಇದು ತಿಳಿಸೋದೇ ಗುರು. ಈ ವಾಕ್ಯಗಳೇ ಪ್ರಮಾಣ ಶಾಸ್ತ್ರ. ಸುಮ್ಮನೆ ಕಲ್ಪಿಸ್ಕೊತ ಇದೀಯ ನೀನು, ಸುಮ್ಮನೆ ಕಲ್ಪಿಸ್ಕೊತ ಇದೀಯ ಹಾಗೆ ಹೀಗೆ ಅಂತೇಳಿ. ಸೊ ಹೀಗಾಗಿ ಈಶ್ವರ ಅಂತ ನಾವು ಯಾವಾಗ ಶಬ್ದ ತರ್ತೀವಿ, ಆವಾಗ ಅವನು ಉಪಾದಿಸ್ತ, ಏನು ಕಾರಣ ಉಪಾದಿಸ್ತ. ಅವನಲ್ಲಿ ಸರ್ವಜ್ಞತ್ವ ಇದೆ, ಸರ್ವಶಕ್ತಿತ್ವ ಇದೆ. ಸರ್ವಂ ಕರ್ತ ಸ್ವಾತ್ ಸರ್ವಜ್ಞ ಸರ್ವಶಕ್ತ. ಆದರೂ ಸ್ವಾಮಿ, ನಾವು ಒಂದು ಪುಸ್ತಕದಲ್ಲಿ ಓದಿದ್ದೀವಿ, ಸೋಮವಾರ ಏನೋ ಆಕಾಶ ಸೃಷ್ಟಿ ಮಾಡಿದಂತೆ, ಮಂಗಳವಾರ ಮತ್ತೇನು ಮಾಡಿದಂತೆ, ಬುಧವಾರ ಏನು ಮಾಡಿದಂತೆ, ಶನಿವಾರ ತನಕ ಎಲ್ಲ ಮಾಡಿದ್ಮೇಲೆ ಭಾನುವಾರ ಖಾಲಿ ಸೊ ನಿಮ್ಮ ಗ್ರಂಥದಲ್ಲಿ ಏನು ಹೇಳುತ್ತದೆ ಈಗ ನೋಡಿ, ಎಷ್ಟು ಸುಂದರವಾಗಿದೆ. ಎರಡು ಶಬ್ದ ನಾನು ಕೊಡ್ತೀನಿ, ಒಂದು ಶಬ್ದ ಅವ್ಯಕ್ತ, ಇನ್ನೊಂದು ಶಬ್ದ ವ್ಯಕ್ತ. ಸುಮ್ಮನೆ ಶಬ್ದ ಹುಣಸೆ ಬೀಜ ಅವ್ಯಕ್ತ, ಬೀಜ ವ್ಯಕ್ತ, ಅದರ ಬೀಜದಲ್ಲಿ ವೃಕ್ಷ ಅದೇ ವೃಕ್ಷ ಮೊಳೆ ಕೊಡೋದು ಸಸಿಯಾಗಿ ಯಾವಾಗ ಗಿಡ ಆಗಿ ನಿಲ್ತದೆ ಆವಾಗ ನಾವಿದ್ದು ವೃಕ್ಷ. ಈಗ ಈ ವೃಕ್ಷ, ಈ ವೃಕ್ಷದ ಬ್ರಾಂಚಸ್ಸು, ಈ ವೃಕ್ಷದ ಆಯುಷ್ಯ, ಈ ವೃಕ್ಷದ ಎಷ್ಟು ವರ್ಷ ಇದು ಬಾಳಬೇಕಾಗಿದೆ, ಇದು ಎಷ್ಟೆಷ್ಟು ಬ್ರಾಂಚ್ ಇದಕ್ಕೆ ಇರ್ತವೆ, ಯಾವಾಗ ಯಾವ ಸಿಡಿಲಿಗೆ ಯಾವ ಬ್ರಾಂಚ್ ಕಡ್ಕೊಂಡು ಬೀಳುತ್ತದೆ, ಎಟ್ಸೆಟ್ರಾ ಎಟ್ಸೆಟ್ರಾ ಎಟ್ಸೆಟ್ರಾ, ಇದಷ್ಟು ಕೂಡ ಆ ಬೀಜದಲ್ಲಿ ಇತ್ತು ಇಲ್ಲ, ಎಲ್ಲಿತ್ತು ಬಿಡಿಸ್ ನೋಡ್ರಿ. ಈ ವ್ಯಕ್ತವಾದ ಈ ಜಗತ್ತಿದೆಯಲ್ಲ, ಇದು ಮೊದಲು ಇತ್ತು. ಹೇಗಿತ್ತು? ಆವಾಗ ಹೇಗೆ ನಾವು ಈಶ್ವರ ಅಂತ ಕರೆದ್ವಿ, ಹಾಗೆ ಇನ್ನೊಂದು ಹೆಸರು ಅವನಿಗೆ, ಇನ್ನೊಂದು ಹೆಸರು ಅಷ್ಟೇ. ಏನದ ಹೆಸರು? ಅವ್ಯಕ್ತ, ಅವ್ಯಾಕೃತ. ಒಂದು ಉಪನಿಷತ್ ಅವ್ಯಾಕೃತ ಅಂತದೆ, ಒಂದು ಉಪನಿಷತ್ ಅವ್ಯಕ್ತ ಅಂತದೆ, ಇನ್ನೊಂದು ಉಪನಿಷತ್ ಸೂಕ್ಷ್ಮ ಅಂದ್ಬಿಡುತ್ತದೆ. ಮುಗಿದೋಯ್ತು, ಎಲ್ಲ ಒಂದೇ. ನಾವು ಓ ಅಂತ ಬಾಯಿ ತಕ್ಕೊಂಡು ಎಲ್ಲ ನಮ್ಗೆಲ್ಲ ತಿಳಿತದಪ್ಪ. ಏನಿಲ್ಲ ರೀ, ಸುಲಭ ಮಾಡಿ ತಿಳ್ಕೊಬೇಕಷ್ಟೇ. ಅವ್ಯಾಕೃತ, ಅವ್ಯಾಕೃತದಿಂದ ಅಥವಾ ಅವ್ಯಕ್ತದಿಂದ ಅಥವಾ ಸೂಕ್ಷ್ಮದಿಂದ ಸ್ಥೂಲಕ್ಕೆ ಪರಿವರ್ತನೆ ಆಗಬೇಕಾದ್ರೆ ಏನು ಬದಲಾವಣೆ ಆಯಿತು? ಅದನ್ನು ನಾಮ ರೂಪ ಬದಲಾವಣೆ ಅಂತ ಕರೀತಾರೆ. ಹಾಗಾದ್ರೆ ವ್ಯಕ್ತವಾದದ್ದು ಏನಿದು? ನಾಮ ರೂಪ. ಮೊದಲು ಎಲ್ಲಿತ್ತು? ಮಣ್ಣೊಳಗಿತ್ತು. ಮಣ್ಣೊಳಗಿದ್ದಾಗ ಅವನು ತಿಗಿರಿ ಮೇಲೆ ಆ ಮುದ್ದೆಯನ್ನು ಇಟ್ಟು ಅದಕ್ಕೆ ಶೇಪ್ ಕೊಡೋ ಪ್ರಯತ್ನ ಮಾಡಿದ. ಆ ಶೇಪ್ ಎಲ್ಲಿತ್ತು? ಇಲ್ಲಿತ್ತು. ಇಲ್ಲಿದ್ದಿದ್ದಿಲ್ಲ ಶೇಪ್, ಶೇಪ್ ಇಲ್ಲಿತ್ತು. ಅವನ ಕ್ರಿಯೇಟಿವಿಟಿ ಅದನ್ನು ಉಪಯೋಗ ಮಾಡಿದ. ಆ ಸ್ಪೀಡಿಗೆ ತಕ್ಕಂತೆ ಅದು ಮೇಲೆ ಬರಲಿಕ್ಕೆ ಶುರು ಆಯಿತು. ಯಾವಾಗ ಪೂರ್ತಿ ಸಿದ್ಧ ಆಯಿತು ಅದಕ್ಕೆ ನಾವು ಮಡಿಕೆ ಅಂತ ಹೆಸರಿಟ್ಟಿವಿ. ಇದು ಮಡಿಕೆ ಅಲ್ಲ. ಇಲ್ಲಿಡಿದ್ರು ಮಣ್ಣು, ಇಲ್ಲಿಡಿದ್ರು ಮಣ್ಣು, ಹೊಟ್ಟೆ ಹಿಡಿದ್ರು ಮಣ್ಣು, ದಳ ಹಿಡಿದ್ರು ಮಣ್ಣು, ಇರೋದಿಲ್ಲ ಏನು? ಅದು ಮಡಿಕೆ ಎಲ್ಲಿದೆ? ಇಲ್ಲಿದೆ. ಹಾಗೆ ಈ ಜಗತ್ತೆಲ್ಲಿದೆ? ಪೂರ ಜಗತ್ ಆರೋಪಿತ. ಅವ್ರವ್ರ ಕಲ್ಪನೆ ಇಲ್ಲಿದೆ. ನಿನ್ ಮನೆಗೂ ಊಟ ಕೂತ್ಕೊಂಡು ನಿನ್ನ ಅಡಿಗೆ ಕಲ್ಪನೆಯೊಳಗಿದೆ, ಈ ಟೇಬಲ್ ಕಲ್ಪನೆ, ಹಸಿವೆ ಅನ್ನೋದೊಂದು ಕಲ್ಪನೆ ಆಯ್ತು, ಊಟ ಅನ್ನೋದು ಇನ್ನೊಂದು ಕಲ್ಪನೆ ಅಂತ ಹೇಳಿಕ್ ಹೋಗ್ಬೇಡ್ರಿ. ಕೈಯಾಗ ತೊಂಡೆ ಬಿಡ್ತಾರ ಸೌಟು. ಅವಾಗ ನೀವ ಅಂತಾರ, ಹಾ ಈ ಸೌಟ್ ಒಂದು ಸತ್ಯ ನೋಡು. ಬೀಳ್ಬೇಕು ತಲೆ ಮೇಲೆ ಪಾಠ. ಅವ್ಯಾಕೃತ, ವ್ಯಾಕೃತ, ಆರೋಪಿತ. ಹಾಗೆ ಅವ್ಯಕ್ತವಾದಂತಹ ಈಶ್ವರನಿಂದ ಮೊಟ್ಟ ಮೊದಲಿಗೆ ವ್ಯಕ್ತವಾದದ್ದು ಆ ಈಶ್ವರನ ಸಹಜತೆಯ ಲಕ್ಷಣಗಳೇ ಇದ್ದಂಥದ್ದು ವ್ಯಕ್ತವಾಗಲಿಕ್ಕೆ ಸಾಧ್ಯ. ಈಶ್ವರನ ಸಹಜತೆಯ ಲಕ್ಷಣ ಅನಂತ. ಹೀಗಾಗಿ ಸೃಷ್ಟಿಯಲ್ಲಿ ಯಾವುದು ಮೊಟ್ಟ ಮೊದಲ ಸೃಷ್ಟಿ ಆಯಿತು ಅದು ಸಹಜವಾಗಿ ಹೇಗಿರ್ತದೆ? ಅನಂತ. ಯಾವುದು ಹೇಳ್ರಿ? ನಮ್ಮ ನೋ ಅದರ್ ವೇ, ಓನ್ಲಿ ಒನ್ ಒನ್ ಸ್ಪೇಸ್, ಆಕಾಶ ಮಾತ್ರ. ಏತಸ್ಮಾದ ಆತ್ಮನಃ ಆಕಾಶ ಸಂಭೂತ. ಉಪನಿಷತ್ ಸ್ಟೇಟ್ಮೆಂಟ್ ಕಂಪ್ಲೀಟ್. ಆಕಾಶ ಹಾಗೆ ಮುಂದೆ ಆಕಾಶದ ವಾಯು, ವಾಯುವಿನಿಂದ ಅಗ್ನಿ, ಅಗ್ನಿಯಿಂದ ನೀರು, ನೀರಿನಿಂದ ಪೃಥ್ವಿ, ಪೃಥ್ವಿಯಿಂದ ಔಷಧಗಳು, ವನಸ್ಪತಿಗಳಿಂದ ಅನ್ನ, ಅನ್ನದಿಂದ ಪುರುಷ ಅಂತ ನಾವು ಅಲ್ಲಿ ಬಂದು ನಿಂತ್ಕೊಂಡಿದ್ದೇವೆ. ಈಗ ಅನ್ನ ದೇಹಾಹ ಕ್ರಮಾತ್ ಅಗ್ನಿ ಸಂಭೂತಃ. ಯಾರಿಂದ? ಬ್ರಹ್ಮಣಃ. ತಸ್ಮಾತ್ ಏತಸ್ಮಾತ್ ಆತ್ಮನಃ ಅಖಿಲಃ. ಆದ್ದರಿಂದ ಏನೇನು ಬಂತು ಅದಷ್ಟು ಕೂಡ ಭಗವತ್ ಸ್ವರೂಪವೇ, ಎಲ್ಲವೂ ಕೂಡ ಭಗವತ್ ಸ್ವರೂಪವೇ. ನ್ಯಾಚುರಲ್ ನೋಡಿ, ಮಣ್ಣಿನಿಂದ ಬಂದ ಮಡಿಕೆ ಅದು ಮಣ್ಣೇ, ನೀರಿನಿಂದ ಆದ ತೆರೆ ನೀರೇ, ಚಿನ್ನದಿಂದ ಆಭರಣ ಚಿನ್ನವೇ. ಭಗವಂತನಿಂದ ಆದಂತ ಜಗತ್ತು ನಂದು, ಭಗವಂತನೇ. ಭಗವಂತನ್ ಭಗವಂತನದು ಅಲ್ಲ, ಭಗವಂತನೇ. ಭಗವಂತನೇ ಅಂತ ಕಂಡುಬಿಡು, ನಿನ್ನ ಸಾಕ್ಷಾತ್ಕಾರ ಆಯ್ತು. ಸ್ವಾಮಿ, ಭಗವಂತನನ್ನೇ ಕಂಡೇನಿ, ಆದರೂ ಕಂಡೇನೇ ಅನ್ನುವಂತಹ ನಾನಿನ್ನು ಹಾಗೆ ಇದ್ದೇನಲ್ಲ, ನಾನೆಲ್ಲಿದ್ದೀನಿ, ಒಳಗಿದ್ದೇನ ಹೊರಗಿದ್ದೇನ, ಭಗವಂತನ ಒಳಗಿದ್ದೇನ ಹೊರಗಿದ್ದೇನೆ, ಭಗವಂತನ ಒಳಗೂ ಇಲ್ಲ ಹೊರಗೂ ಇಲ್ಲ, ನಿಮ್ಮ ಮಡಿಕೆ ಒಳಗೆ ಕೂತ್ಕೊಂಡಿದ್ದೆ ಅಷ್ಟೇ. ಏನಪ್ಪ ಎಲ್ಲವೂ ಈಶ್ವರ ಅಂತ ನೀನು ಒಂದು ಸಲ ನೀನು ಗುರುತಿಸ್ಬಿಟ್ಟಿ ಅಂದ್ರೆ ನೀನ್ ಎಲ್ಲಿದ್ದೀಯ? ನಾ ಅದಕ್ಕೆ ನಿನ್ನ ಶಬ್ದ ಉಪಯೋಗ ಮಾಡಿದೆ, ನಾವು ಆತ್ಮ ವಂಚಕರು, ಹಿಪೋಕ್ರಿಟ್ಸ್. ಅನುಕೂಲ ಆದಂಗೆ ಆದಂಗೆ ನಾವು ಈಶ್ವರರ ಬಗ್ಗೆ ಒಂದು ಮಾತು ಮಾತಾಡ್ತೀವಿ, ಎಲ್ಲೆಲ್ಲಿಯೂ ಈಶ್ವರ ಅಂತನೂ ಮಾತಾಡ್ತೀವಿ, ಆದ್ರೆ ನನ್ನಂತ ಪಾಪಿ ಯಾರು ಇಲ್ಲ. ಆತ್ಮವಂಚಕರು ನಮ್ಮಲ್ಲಿ ಸ್ಥಿರತಾ ಇಲ್ಲ, ಸಂಸ್ಕಾರ ಇಲ್ಲ. ಏನು ಈ ಏನು ಆಕಾಶ ವಾಯು ಅಗ್ನಿ ನೀರು ಪೃಥ್ವಿ ಇತ್ಯಾದಿ ಸೃಷ್ಟಿಯ ಕ್ರಮ ಇದೆ. ಈ ಕ್ರಮವನ್ನ ಈ ಮುಂದಿನ 5, 6, 7, 8 ಶ್ಲೋಕದಲ್ಲಿ ವಿವರಿಸ್ತಾರೆ. ಅತಃ ಈಗ ಅಹಂ ನಾನು ಬಹುಶ್ಯಾಂ ಪ್ರಜಾ ಏಯೇತಿ ಕಾಮತಃ. ನಾನು ಈಗೇನ್ ಮಾಡ್ತಾ ಇದ್ದೀನಿ, ನಾನು ಬಹುವಾಗಬೇಕು ಎಂದು ಬಯಸಿದ್ದೇನೆ. ನೀವು ಪ್ರಶ್ನೆ ಕೇಳಬಾರ್ದು, ಅವ ಯಾಕೆ ಬಯಸ್ಬೇಕಾಗಿತ್ತು, ನಮ್ಮಪ್ಪ ಮದುವೆ ಯಾಕೆ ಮಾಡ್ಕೋಬೇಕಾಗಿತ್ತು ಅಂತ ಹುಟ್ಟಿದ ಮೇಲೆ ಪ್ರಶ್ನೆ ಕೇಳುವ ಅಧಿಕಾರ ಹೇಳೋ ಮಗನಿಗೆ ಇಲ್ಲ. ಅಥವಾ ನನ್ನ ಪರ್ಮಿಷನ್ ಕೇಳಬೇಕೇನ? ಅಪ್ಪ ಮದುವೆ ಮಾಡ್ಕೋಬೇಕಾದ್ರೆ ಯಾರು ಪರ್ಮಿಷನ್ ಕೇಳಬೇಕು? ಎಷ್ಟು ಆಭಾಸ ಅನಿಸ್ತದೆ ನೋಡ್ರಿ. ಹಾಗೆಯೇ ಅವನು ಕಾಮಿಸಿದನಪ್ಪ, ದ ಹೋಲ್ ಥಿಂಗ್ ಇಸ್ ಬೋಗಸ್. ಸೃಷ್ಟಿ ಆಗೇ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಅರ್ಥ ಆಗ್ತದ? ಆಗೋದಿಲ್ಲ. ನೀ ಇಲ್ಲೇ ಇಲ್ಲ, ನಾನೂ ಇಲ್ಲ, ಗುರುಗಳು ಇಲ್ಲ, ಶಿಷ್ಯನೂ ಇಲ್ಲ, ಶಾಸ್ತ್ರನೂ ಇಲ್ಲ, ಪ್ರಮಾಣ ಇಲ್ಲ, ಮೋಕ್ಷ ಇಲ್ಲ, ಬಂಧನ ಇಲ್ಲ ಅಂತ ನಾನು ಪ್ರಾರಂಭದ ದಿವಸ ಹೇಳಿಬಿಟ್ರೆ ಅರ್ಥ ಆಗ್ತದ? ಅವಳೆ ಬಂದಳು ಮನೆ ಕ್ಯಾಂಪ್, ಇಲ್ಲ ಅರ್ಥ ಆಗೋದಿಲ್ಲ. ಹಂತ ಹಂತವಾಗಿ ತಗೊಂಡೋಗ, ಹಂತ ಹಂತವಾಗಿ. ಸೊ ಏನು ಈ ಸೃಷ್ಟಿ ಆಯಿತು, ಈ ಸೃಷ್ಟಿಯಲ್ಲಿ ಏನು ಕೊಟ್ಟ ಅವನು ಅವನು ಬಯಸ್ತಾನೆ. ಏನು ಸಣ್ಣ ಸಂಕಲ್ಪ, ಆ ಸಂಕಲ್ಪದ ಮೇಲೆ ಅವನು ಕಾನ್ಸಂಟ್ರೇಟ್ ಮಾಡ್ತಾನೆ, ತಪಃ ತಪಸ್ ಮಾಡ್ತಾನೆ. ಆಮೇಲೆ ಅಸಲು ಜನ ಹುಟ್ಟಿಸ್ಬಿಟ್ಟ ಏನು ಸರ್ವಂ, ಎಲ್ಲಿಂದ ಆಕಾಶದಿಂದ ಹಿಡಿದು ಈ ಪುರುಷನವರೆಗೂ ಎಲ್ಲವನ್ನು ಹುಟ್ಟಿಸ್ಬಿಟ್ಟ. ಅದನ್ನು ಮತ್ತೆ 6ನೇ ಶ್ಲೋಕದಲ್ಲಿ ಹೇಳ್ತಾರೆ, ಇದಮಗ್ರೇ ಸದೇವಾಸೀತ ಬಹುತ್ವಾಯ ತದೈಕ್ಷತ ತೇಜೋ ಬನ್ನಾಂಡ ಜಾತಿ ಆದೀನಿ ಸಸಜ್ಜೇತಿ ಚ ಸಾಮಗಾಃ. ಇದಮಗ್ರೇ ಸದೇವಾಸೀತ ಬಹುತ್ವಾಯ ತದೈಕ್ಷತ ತೇಜೋ ಬನ್ನಾಂಡ ಜಾದೀನಿ ಸಸಜ್ಜೇತಿ ಚ ಸಾಮಗಾಃ. ಸಾಮಗಾಃ ಸಾಮವೇದದಲ್ಲಿ ಈ ಪ್ರಕಾರವಾಗಿ ಹೇಳ್ತಾರೆ. ಛಾಂದೋಗ್ಯ ಛಾಂದೋಗ್ಯದಲ್ಲಿ ಏನು ಹೇಳ್ತಾರೆ, ಛಾಂದೋಗ್ಯ ಉಪನಿಷತ್ತಲ್ಲಿ ಈ ಪ್ರಕಾರವಾಗಿ ಹೇಳಿದ್ದಾರೆ. ಈಗ ಪ್ರಮಾಣ ತೋರಿಸ್ತಾ ಹೋಗ್ತಾರೆ, ಯಾವ್ಯಾವ ಉಪನಿಷತ್ನಲ್ಲಿ ಯಾವ್ಯಾವ ವೇದಗಳಲ್ಲಿ ಇದೇ ವಿಷಯವನ್ನು ಹೇಗೆ ಹೇಳಿದ್ದಾರೆ. ಅಂದ್ರೆ ಇದ್ರ ಮೇಲೆ ಗುರುತಿಸ್ಬೇಕು, ಇದು ಇಲ್ಲಿ ಯಾರು ಪ್ರಿಂಟ್ ಮಾಡ್ತಾರೆ ಅವ್ರ ಪ್ರಾಪರ್ಟಿ ಅಲ್ಲ, ಯಾರು ಬರ್ದಾರ ಅವ್ರ ಪ್ರಾಪರ್ಟಿ ಅಲ್ಲ, ಅವರಿಗೆ ಪ್ರಾಪರ್ಟಿಯನ್ನು ಕೊಡಲಾಗಿದೆ. ದೇ ಆರ್ ಓನ್ಲಿ ಟ್ರಸ್ಟೀಸ್, ಟೇಕ್ ಕೇರ್ ಆಫ್ ದಿಸ್. ನೋಡು ನಮ್ಮ ದೇಶ ಎಷ್ಟು ಸುಂದರವಾದ ದೇಶ, ನಾವೆಲ್ಲ ಅಮೃತ ಪುತ್ರ. ಯಾಕಂತ ಹೇಳ್ತೀನಿ, ಈ ದೇಶದ ಮೇಲೆ ಎಷ್ಟು ದಾಳಿ ಆಗಿವೆ, ಬರೇ ಐಶ್ವರ್ಯಕ್ಕಲ್ಲ, ನಾನು ಹೇಳ್ತೀನಿ ನಮ್ಮ ಸಂಸ್ಕೃತಿನೇ ನಾಶ ಮಾಡಬೇಕು ಅಂತ ಎಷ್ಟು ಸಂವತ್ಸರಗಳಿಂದ ದಾಳಿ ಆಗ್ತಾ ಇದೆ. ಗ್ರೀಕ್ ದಾಳಿ, ಪೋರ್ಚುಗೀಸರಿಂದ ದಾಳಿ, ಬ್ರಿಟಿಷರಿಂದ ದಾಳಿ, ಮೊಘಲರಿಂದ ದಾಳಿ, ಇಷ್ಟೆಲ್ಲ ದಾಳಿ ಆಗ್ತಾ ಇದ್ದಾಗ್ಯೂ ಮನೆ ಒಳಗೆ ಹೊಕ್ಕು ಹೊಕ್ಕು ಮೆಜಾಕರಿಂಗ್ ಮಾಡ್ತಾ ಇದ್ದಾಗ್ಯೂ ಇಷ್ಟೊಂದು ಕನ್ವರ್ಷನ್, ರಿಚೆಸ್ಟ್ ಕನ್ವರ್ಷನ್, ಇಡೀ ಜಗತ್ತಿನಲ್ಲಿ ಮತಾಂತರಕ್ಕೆ ಜಾಸ್ತಿ ಹಣ ಖರ್ಚಾಗ್ತಾ ಇದ್ದದ್ದು ಭಾರತದೊಳಗೆ. ಎವರೇಜ್ 300,000 ರೂಪಾಯಿ ಒಂದು ತಲೆಗೆ ಖರ್ಚಾಗ್ತದೆ ವ್ಯಾಟಿಕನ್ದೊಳಗೆ ಖರ್ಚು ಬೀಳ್ತದೆ. ಭಾರತ ದೇಶದ ಒಬ್ಬ ಪ್ರಜೆಯನ್ನ ಮತಾಂತರಗೊಳಿಸಲಿಕ್ಕೆ 300,000 ಖರ್ಚು ಮಾಡ್ತಾರೆ ಎವರೇಜ್ ಸರಾಸರಿ. ಎಲ್ಲಿ 20,000 ಖರ್ಚು ಮಾಡ್ತಾರೆ, ಎಲ್ಲಿ 20 ರೂಪಾಯಿನೂ ಖರ್ಚು ಮಾಡ್ತಾರೆ. ಎವರೇಜ್ ನೋಡಿದ್ರೆ 300,000 ರೂಪಾಯಿ ಒಂದು ತಲೆಗೆ ಖರ್ಚಾಗ್ತದೆ. ಇಷ್ಟು ಆಗಿದ್ದಾಗ್ಯೂ ಕೂಡ ನಾವಿನ್ನೂ 80% ಐತೆ. ಇದು ಪವಾಡ ಹೌದಲ್ಲ, ಏನದು ನಮ್ಮ ಭಾರತೀಯ ಸಂಸ್ಕೃತಿಯ ಪವಾಡ. ನೀವು ಗುರುತಿಸ್ಬೇಕಿದ್ದಾನೆ, ಅಭಿಮಾನ ಪಡಬೇಕು. ಈ ಸಂಸ್ಕೃತಿಯಲ್ಲಿ ಏನಂತ ಮಹತ್ವ ಇದೆ ಅಂತಂದ್ರೆ, ದ ಬೆಸ್ಟ್ ಪಾರ್ಟ್ ಆಫ್ ಇಟ್ ಈಸ್ ನೋ ಬಡಿ ಇಸ್ ದಿ ಓನರ್ ಆಫ್ ದಿಸ್. ದಟ್ ಇಸ್ ಓ ಈಸ್ ಸರ್ವೈವ್ ಬೈ ಎವ್ರಿಬಡಿ. ಅವ್ರು ದಾಳಿ ಮಾಡಿದಷ್ಟು ಮಾಡಿದಷ್ಟು ನಮ್ಮನ್ನು ಸರ್ವೈವ್ ಮಾಡಿ ಹೋಗ್ತಾರೆ ವಿನಃ ಅವ್ರಿಗೆ ಏನೂ ತೊಗೊಂಡೋಗ್ಲಿಕ್ಕೆ ಆಗುವುದಿಲ್ಲ. ಇದು ಟ್ರೆಸರ್, ಇದು ಈಶ್ವರ ಏವ. ಇದರ ಓನರ್ ಯಾರು? ಈಶ್ವರ ಏವ. ಅದನ್ನು ಹೇಳ್ತಾರಲ್ಲಿ, ಅವನು ಆ ಸೃಷ್ಟಿಯನ್ನ ಮಾಡುವಾಗ ತಪಸ್ಸು ಮಾಡ್ತಾನೆ. ತಪಃ ತಪ್ತ್ವ ಅಸೃಜತ, ಹುಟ್ಟಿಸಿದನು ಭೂತಕಾಲ. ಏನ್ ಮಾಡ್ದ? ಹುಟ್ಟಿಸಿದ. ಹೇ ಸೌಮ್ಯ, ಸೌಮ್ಯ ಅಂದ್ರೆ ಆ ಗುರುಗಳ ಶಿಷ್ಯನ ಹೆಸರಾಗಿರ್ಬೋದು, ಅಥವಾ ಅವನ ಸಹಜವಾದ ಸೌಮ್ಯ ಗುಣ ಆಗಿರ್ಬೋದು, ಅಥವಾ ನಿಕ್ ನೇಮ್ ಆಗಿರ್ಬೋದು. ಏ ಗುಂಡ, ಗುಂಡು ಅಂದ್ರೆ ಗುಂಡುಗಿದ್ದಾನೆ ಅಂತ ಅರ್ಥ ಅಲ್ಲ, ಅವನ ಸೊಳಕೆ ಆಗ್ತಾನೆ ಆದ್ರೂ ಗುಂಡು ಅಂತ ಕರಿತೀವಿ. ಅಥವಾ ಅವರ ಅಪ್ಪನೇ ಗುಂಡಪ್ಪ ಅಂತ ಹೆಸರಿಟ್ಟಿರ್ಬೋದು. ಹಾಗೆ ಒನ್ ಆಫ್ ದ ಸ್ಟೂಡೆಂಟ್ಸ್ ಸೌಮ್ಯ ಕೇಳು, ನಾ ಹೇಳೋದನ್ನ, ಇದಂ ಅಗ್ರೆ, ಇದಂ ಶಬ್ದ ಜಗತ್, ಈ ಸೃಷ್ಟಿ ಅಗ್ರೆ ಪೂರ್ವದಲ್ಲಿ, ಯಾವಾಗಿನ ಪೂರ್ವದಲ್ಲಿ, ಸೃಷ್ಟಿತವಾಗುವ ಪೂರ್ವದಲ್ಲಿ ಆಸೀತ. ಏನಾಗಿತ್ತು? ಸತ್ ಮಾತ್ರವಾಗಿತ್ತು. ಸತ್ ಏವ ಆಸೀತ್. ಸತ್ ಅಂದ್ರೆ ಇರುವಿಕೆ, ಇರುವಿಕೆ ಮಾತ್ರ. ಆ ಇರುವಿಕೆ ಮಾತ್ರವಾದಂತಹ ಆ ಸ್ಥಿತಿ ಏನಿದೆಯೋ ಆ ಸ್ಥಿತಿಯಲ್ಲಿ ಬಹುತ್ವಾಯ ತದೈಕ್ಷತ, ಅನೇಕವಾಗಬೇಕು ಎಂದು ಅದು ತಪಸ್ಸನ್ನು ಮಾಡುತ್ತೆ. ಆ ಮೂಲಕವಾಗಿ ತೇಜ ಅಗ್ನಿ, ಅವೆಲ್ಲ ಶಬ್ದ ನೋಡ್ಕೊಳ್ಳಿ, ತೇಜ ಅಪ್ ಅನ್ನ ಅಂಡಜಾದೀನಿ ಸಸೃಜೇತಿ ಜ ಸಾಮಗಾಹ. ಈ ರೀತಿ ಛಾಂದೋಗ್ಯ ಹೇಳುತ್ತದೆ, ಈ ಪ್ರಕಾರವಾಗಿ ಅದು ಹುಟ್ಟಿಸ್ತದೆ. ಸೇಮ್ ಥಿಂಗ್ ಮೇಲೆ ಹೇಳಿದ್ದನ್ನ ಇದು ಮತ್ತೆ ಹೇಳಿದ್ದಾರೆ. ಯಾರದು? ಓ ಬನ್ನಿ, ಸಸೃಜ ಇತಿ, ಅದು ಹುಟ್ಟಿಸ್ತು. ಏನು ಹುಟ್ಟಿಸ್ತು? ಮೊದಲು ಆಕಾಶವನ್ನ, ಆಮೇಲೆ ವಾಯುವನ್ನ, ಅಗ್ನಿಯನ್ನ, ಅಲ್ಲಿಂದ ಶುರು ಮಾಡಿದ್ರು ತೇಜ ಅಗ್ನಿಯನ್ನ, ಅಗ್ನಿಯಿಂದ ನೀರನ್ನ, ನೀರಿನಿಂದ ಪೃಥ್ವಿಯನ್ನ, ಪೃಥ್ವಿಯಿಂದ ಅನ್ನವನ್ನ, ಔಷಧವನ್ನ, ವನಸ್ಪತಿಯನ್ನು, ವನಸ್ಪತಿಯಿಂದ ಅನ್ನವನ್ನು, ಆಮೇಲೆ ಅಂಡಜಾದೀನಿ, ಅಂಡಜ ಶ್ವೇತಜ ಗರ್ಭಜ ಅಂತ ನಾಲ್ಕು ಏನಿವೆ, ನಾಲ್ಕು ಥರದ ಜೀವರಾಶಿಗಳು. ಐದನೇ ಥರ ಈ ಲೋಕದಲ್ಲಿ ಇಲ್ಲ, ಅರ್ಥ ಆಗಲಿಲ್ಲ. ನಾಲ್ಕು ಥರ ನಾವು ಇರೋದು, ಒಟ್ಟು ಜೀವರಾಶಿಗಳು ಏನವ ಅವು ನಾಲ್ಕೇ ಥರ ಇರೋದು. ಐದನೇ ಥರ ಇನ್ನೊಂದು ಹುಟ್ಟಲಿಕ್ಕೆ ಸಾಧ್ಯವೇ ಇಲ್ಲ. ಹುಟ್ಟಿತ್ತು ಅಂತಂದ್ರೆ ಈ ಲೋಕದಲ್ಲಿ ಇಲ್ಲ, ಅದು ಬೇರೆ ಯಾವುದೋ ಲೋಕದಲ್ಲಿ ಇರ್ಬೋದು, ಗೊತ್ತಿಲ್ಲ. ಆದರೆ ಇಲ್ಲಿ ಹುಟ್ಟಿದ್ದು ನಾಲ್ಕೇ ಥರ. ಅಂಡಜ ಮೊಟ್ಟೆಯಿಂದ ಹುಟ್ಟು, ಶ್ವೇತಜ ಬೆವರ್ನಿಂದ ಹುಟ್ಟು, ಉದ್ಬೀಜ ಬೀಜಗಳಿಂದ ಹುಟ್ಟು, ಆಮೇಲೆ ಗರ್ಭಜ ಗರ್ಭದಿಂದ ಹುಟ್ಟು. ಎಷ್ಟಾದ್ರು ಐದನೇ ತೋರಿಸ್ರಿ, ಐದನೇ ತೋರಿಸ್ರಿ. ಈ ನಾಲ್ಕೇ, ನಾಲ್ಕು ಥರದ ಜೀವರಾಶಿಗಳು ಹುಟ್ಟಿಕೊಂಡು ಅಂತ ಹೇಳಲಿಕ್ಕೆ ಅವರೇನಂತಾರೆ ಇಲ್ಲಿ, ಅಂಡಜಾದೀನಿ ಅಂತಾಯ್ತಾ. ಸೃಜೆ ಏನ, ಸಸೃಜೆ ಏನ್ ಮಾಡಿದನು, ಹುಟ್ಟಿಸಿದನು. ಏಳನೇ ಶ್ಲೋಕ, ವಿಷ್ಣುಲಿಂಗಾಯತಾವನ್ನೇ ಜಾಯಂತೆ ಶರತಸ್ತಥಾ ವಿವಿಧಾಶ್ಚಿಜ್ಜಡಾಭಾವಾಶ್ಚಿಜ್ಜಡಾಭಾವಾಥರ್ವಣಿಕಾಶ್ರುತಿ ವಿಸ್ಫುಲಿಂಗಾಯಥಾವನ್ನೇ ಜಾಯಂತೆ ಕ್ಷರತಸ್ತಥಾ ವಿವಿಧಾಶ್ಚಿಜ್ಜಡಾಭಾವಾ ಅಥರ್ವಣಿಕಾಶ್ರುತಿ ಅಥರ್ವಣಿಕಾಶ್ರುತಿ ಅಂದ್ರೆ ಮುಂಡಕ ಉಪನಿಷತ್. ಅಥರ್ವಣ ಅಥರ್ವಣ ಎನ್ನುವ ವೇದದಲ್ಲಿ ಲಪ್ಪೆ ಇದ್ದಂತಹ ಉಪನಿಷತ್ ಯಾವುದು, ಅದು ಮುಂಡಕ ಉಪನಿಷತ್. ಒಂದೊಂದು ವೇದಗಳ ಕೊನೆ ಭಾಗದಲ್ಲಿ ಉಪನಿಷತ್ತುಗಳು ಲಭ್ಯ ಇವೆ. ಆ ಉಪನಿಷತ್ತುಗಳು ಆ ವೇದಗಳಿಗೆ ಸೇರಿದ್ದು. ಆ ಉಪನಿಷತ್ತುಗಳಲ್ಲಿ ಒಂದೊಂದು ಮಹಾವಾಕ್ಯವನ್ನು ಹೈಲೈಟ್ ಮಾಡ್ತಾರೆ. ಈ ಮಹಾವಾಕ್ಯಗಳೆಲ್ಲವುಗಳ ಗುರಿ ಏನು ಅಂದರೆ, ಜೀವ ಈಶ್ವರ ಜಗತ್ತು ಇವು ಮೂರಲ್ಲ, ಇರುವುದು ಒಂದೇ. ಆ ಒಂದೇ ಒಂದು ತತ್ವವನ್ನು ಮೂರು ರೂಪಗಳಲ್ಲಿ, ಮೂರು ನಾಮಗಳಲ್ಲಿ, ಮೂರು ವ್ಯವಹಾರಗಳಲ್ಲಿ, ಮೂರು ತರಹ ಗುರುತಿಸ್ತಾ ನಾವು ವ್ಯವಹಾರ ಮಾಡ್ತಾ ಇರ್ತೇವೆ ಅಷ್ಟೇ ವಿನಃ, ಇರುವ ತತ್ವ ಮಾತ್ರ ಅದು ಅನೇಕ ಆಗಿಲ್ಲ. ಇದು ತಾತ್ಪರ್ಯ, ಎಲ್ಲ ಉಪನಿಷತ್ತುಗಳ ತಾತ್ಪರ್ಯ ಜೀವ ಈಶ್ವರ ಐಕ್ಯ. ಒಳ್ಳಿ ಭಾರತ ದೇಶದಲ್ಲಿ ಮಾತ್ರ ಇದ್ದಂಥ ವಿದ್ಯೆ ಇದು. ನ್ಯೂಕ್ಲಿಯರ್ ಸೈನ್ಸ್ ಬರ್ಬೋದು ಹೋಗ್ಬೋದು, ವೈಜ್ಞಾನಿಕ ಸಂಶೋಧನೆಗಳು ಆಗಬಹುದು, ಇನ್ನೂ ಆಗಬಹುದು ಮತ್ತು ನಾಶವೂ ಆಗಬಹುದು. ಆದರೆ ಈ ವಿವಕ್ಷ ಇದು ಎಂದೂ ನಾಶ. ಶಾಶ್ವತ ಸತ್ಯ, ಇದಕ್ಕೆ ನಾಶ ಅನ್ನೋದಿಲ್ಲ. ಅಂತಹ ಒಂದು ಒಂದೇ ಒಂದು 10 ರೂಪಾಯಿ ಗ್ರಂಥ ತಗೊಂಡು ಇಡೀ ಜಗತ್ತಿನ ತಿರುಗಾಡಿ ಬರ್ತದೆ. ನಿಮ್ಮ ಮಾತು ಕೇಳಲಿಕ್ಕೆ ರೆಡಿ ಇರ್ತಾರೆ. ಚೈನಾ ಹೋದಾಗ ಅದೇನಂತಾರೆ, ಅಲ್ಲ ಶಾಂಘೈದೊಳಗೆ ನದಿಯೊಳಗೆ ಕ್ರೂಸ್ ಹಚ್ಚಿತ್ತು. ಇಲ್ಲ, ಬಹಳ ಸುಂದರವಾಗಿತ್ತು, ವೆರಿ ಬ್ಯೂಟಿಫುಲ್. ಸೊ ನನಗೆ ಯಾರು ಕರ್ಕೊಂಡು ಹೋಗಿದ್ದು, ಅವರು ಒಂದು 18 ವರ್ಷ ಹುಡುಗ ಬೇಕಲ್ಲ ಕಮ್ಯುನಿಕೇಟ್ ಮಾಡಲಿಕ್ಕೆ. ಚೈನಾ ಭಾಷೆ ಅವ್ರು ಇಂಗ್ಲೀಷ್ ಮಾತಾಡೋಂಗಿಲ್ಲ, ನಾವು ಚೈನೀಸ್ ಮಾತಾಡೋದು, ಅದು ಕಮ್ಯುನಿಕೇಟ್ ಆಗ. ಸೊ ಆ ಹುಡುಗ ಇದ್ದಂತೆ ಓದಿ, ಆನಂತರ ಅಲ್ಲಿ ಒಂದು ಸ್ಪೆಷಾಲಿಟಿ ಇರೋದ್ರಲ್ಲಿ ಗಡ್ಡ ಬಿಟ್ಟು ಅವ್ರು ಭಾರಿ ಇಷ್ಟಪಡ್ತಾರೆ, ಏಕೆಂದ್ರೆ ಯಾರಿಗೂ ಗಡ್ಡನೇ ಇಲ್ಲ. ಮತ್ತು ವಯಸ್ಸಾದವ್ರು ಭಾರಿ ಇಷ್ಟಪಡ್ತಾರೆ, ಭಾರಿ ಇಷ್ಟಪಡ್ತಾರೆ. ಸೊ ಒಂದು ಸ್ವಲ್ಪ ಹೊತ್ತಿಗೆ ಏನಾಗ್ಬಿಡ್ತು ಅಂದರೆ, ನಾನು ಸುಮ್ಮನೆ ಕೂತಿದ್ದೆ, ಎಲ್ಲ ನೋಡ್ತಾ ಕೂತಿದ್ದೆ. ಒಂದು ಹೆಂಗಸು ಬಂತು, ನಾನು ಫೋಟೋ ತಕ್ಕೋಬೋದ? ಅವನು ಹೇಳ್ದ ಫೋಟೋ ತೆಗಿ ಅಂತ ಹೇಳ. ಆಮೇಲೆ ಅವ್ರು ಬಂದರು, ಇವ್ರು ಬಂದರು, ಇವ್ರು ಬಂದರು, ಇವ್ರು ಬಂದರು, ಎಲ್ಲ ಬಂದಿದ್ದು. ಆಮೇಲೆ ಯಾರು ಏನು ಯಾವ ದೇಶದಿಂದ ಬಂದಿರಿ ಏನು ಎಲ್ಲ ಹೇಳ್ಬೇಕಾಗ್ತ ನಾವು. ಆಮೇಲೆ ಶುರು ಆಯ್ತಲ್ಲ ಭಗವದ್ಗೀತ ಕಲಿಸ್ತೀವಿ, ನೋಟಿಸ್ ಭಗವದ್ಗೀತ 10 ರೂಪಾಯಿ ಭಗವದ್ಗೀತ ಚೈನಾದೊಳಗೆ. ಅದೇನು ಕರೆನ್ಸಿನ ಮಾಡಿಬಿಟ್ಟು, ಏನು ಕರೆನ್ಸಿ ಚೈನಾ ಕರೆನ್ಸಿ? ಎನ್ 280 ಎನ್ ಚೈನೀಸ್ ಯುವಾನ್ ಇಲ್ರಿ ಯುವಾನ್ ಏನು ಇಲ್ಲ. 280 ಕರೆನ್ಸಿ ತಗೊಂಡ್ ಬರ್ತಾರೆ. ಯು ವಿಲ್ ಸರ್ವೈವ್ ಎನಿವೇರ್. ಇದು ನಾಲೆಜ್ ಇಷ್ಟು ಸುಂದರವಾಗಿದೆ ಅಂದ್ರೆ ಯಾಕೆ ಅಂತಂದ್ರೆ ಎಲ್ಲೂ ಇಲ್ಲ. ಇದು ಓನ್ಲಿ ಟ್ರೆಸರ್ ಯು ಹ್ಯಾವ್, ಓನ್ಲಿ ಇಂಡಿಯಾ ಕ್ಯಾನ್ ಕ್ಲೇಮ್. ಹೀಗಾಗಿ ಆ ಜ್ಞಾನ ಭಂಡಾರವನ್ನು ಅವ್ರು ಇಲ್ಲಿ ಹೇಳ್ತಾರೆ. ಒಂದು ಹೇಳ್ತಾರೆ ಏನಂದ್ರೆ, ಈ 4 ಜೀವರಾಶಿಗಳು ಏನು ಹುಟ್ಟುತ್ತವೆ ಇಲ್ಲಿಯವರೆಗೂ ಅದು ಇರುವಿರ್ಬೋದು. ಶ್ವೇತಜಾನರು ಏನು ಏನು ಬೆವರಿನಿಂದ ಉತ್ಪತ್ತಿ ಆಗುವೆಲ್ಲ ಶ್ವೇತಜಾನ. ಬೀಜದಿತ್ತೆ ಉತ್ಪತ್ತಿ ಆಗೋದಲ್ಲ ಉದ್ಬೀಜ. ಮೊಟ್ಟೆಯಿಂದ ಉತ್ಪತ್ತಿ ಆಗೋದಲ್ಲ ಅಂಡ. ಗರ್ಭದಿಂದ ಉತ್ಪತ್ತಿ ಆಗೋದು ಗರ್ಭಜ. ಈ 4 ಜೀವರಾಶಿಗಳು ವರೆಗೂ ಏನು ಕ್ರಮ ಇದೆ, ಅಷ್ಟು ಕ್ರಮವನ್ನು ಹೇಳ್ಬಿಟ್ರು. ಇಲ್ಲಿವರೆಗೂ ಆಯ್ತು ನೋಡಪ್ಪ. ಎಲ್ಲಿತ್ತಿದ್ದು ಅಗ್ರಿ ಆಸೀತ ಸೃಷ್ಟಿ ಆಗುವ ಪೂರ್ವದಲ್ಲಿ ಇತ್ತು. ಅದೊಂದು ಕೆಲಸ ಮಾಡೋಣಂತೆ. ಅಲ್ಲಿಂದ ಇಲ್ಲಿಗೆ ಹೆಂಗಾಗ್ತದೆ? ಅದಕ್ಕೊಂದು ಉಪನಿಷತ್ತು ಹೇಳ್ತದೆ, ಏನೋ ಮುಂಡಕ್ಕೆ ಉಪನಿಷತ್ತು. ಯಥಾ ವಿಸ್ಫುಲಿಂಗಾಹ ವನ್ನೇಹೇ, ಯಥಾ ವನ್ನೇಹೇ ವಿಸ್ಫುಲಿಂಗ. ಬೆಂಕಿಯ ರಾಶಿ, ಆ ಬೆಂಕಿಯ ರಾಶಿಯಿಂದ ಏನು ಸಿಡುತ್ತದೆ? ಕಿಡಿ. ಕಿಡಿ ಸಿಡುತ್ತವಿಲ್ಲ ಕಿಡಿ. ವೆರಿ ನೈಸ್. ಇದನ್ನ ಮೇಲ್ಕೋಟೆ ಫಿಲಾಸಫಿ ಅಂತ ಕರೀತಾರೆ. ನೋಡಿ, ಶಾಸ್ತ್ರದಲ್ಲಿ ಇದ್ದದ್ದನ್ನೇ ಹೇಳ್ತಾರೆ, ಯಾರು ಶಾಸ್ತ್ರ ಬಿಟ್ಟು ಹೇಳೋದಿಲ್ಲ. ಆದ್ರೆ ಅದರ ಅರ್ಥ ತಿರುಚಿಬಿಡ್ತಾರೆ. ಹೆಂಗೆ ತೋರಿಸ್ತೇನೆ ನಾನು? ಬೆಂಕಿಯ ರಾಶಿ ಉರಿತಾ ಇದೆ, ಸಿಡಿತಾ ಇದೆ, ಸಿಡಿತಾ ಇದೆ. ಹಾಗೆ ನಾವೆಲ್ಲರೂ ಆ ಭಗವಂತನಿಂದ ಸಿಡಿದು ಬಂದವರು. ಸಿಡಿದು ಬಂದಿಲ್ಲ, ಎಸ್ ಸಿಡಿದು ಬಂದಿದ್ದು. ಎಷ್ಟು ಎಷ್ಟು ವರ್ಷಗಳಿಂದ, ಎಷ್ಟು ಯುಗಗಳಿಂದ, ಎಷ್ಟು ಕಲ್ಪಗಳಿಂದ, ಅದೇನು ಲೆಕ್ಕ ಎಲ್ಲ ಬಿಡಿಸ. ಅಂದ್ರೆ ಲೆಕ್ಕವಿಲ್ಲದ ಕಾಲ, ಲೆಕ್ಕವಿಲ್ಲದ ಸಮಯದಿಂದ ನಾವು ಇಷ್ಟು ಸಿಡಿದು ಸಿಡಿದು ಬಂದ ಮೇಲೆ ಅದು ಇದ್ದಿದ್ದ ಅದು ಕಡಿಮೆ ಆಗ್ಲಿಕ್ಕೆ. ಸೊ ಈಶ್ವರ ಏನಾಗ್ಬಿಟ್ಟ? ನಾವೆಲ್ಲ ನೀನ್ ಯಾಕೋ, ನಿನ್ನ ಹಂಗ ಯಾಕೋ, ನೀ ತಂದೆ ನಾ ಬಂದೆ ನೀ ಯಾರೋ ಅಂದೆ. ಮಮೈ ವಾಂಶೋ ಜೀವಲೋಕೆ ಜೀವಭೂತ ಸನಾತನ ಹೇಳಿಲ್ವೇ ಭಗವಂತ ಭಗವದ್ಗೀತ ಹಿಂಗೆ ಹೇಳಿದ್ರು ನೋಡಿ. ಎಲ್ಲರೂ ನನ್ನ ಅಂಶ ಅಂಶ ಅಂಶ ಅಂಶ ಅಂಶ ಅಂಶ ಆಗಿ ಎಲ್ಲ ಸಿಡಿದು ಬಂದು ಬಂದು ಬಂದು ಈ ಅಂಶ ಏನಾಗ್ಬಿಡುತ್ತೆ ಪಾಪ ಸಣ್ಣ. ಸ್ವಾಮಿ ಹಂಗಲ್ಲ ಸ್ವಾಮಿ, ಮತ್ತಿನ್ನ ಹೆಂಗೆ? ಏನು ವಿಸ್ಫುಲಿಂಗ ಏನಂತ ಅರ್ಥ ಕೊಡ್ತೀರಿ ಇದಕ್ಕೆ? ಕಿಡಿಗಳು, ಕಿಡಿ ಎಲ್ಲಿಂದ ಬಂತು? ಆ ಬೆಂಕಿಯಿಂದ. ಎಷ್ಟು ಕಿಡಿ ಬಂದು? ಅಸಂಖ್ಯ ಕಿಡಿಗಳು ಬರ್ತಾನೆ ಇವೆ, ಬರ್ತಾನೆ ಇವೆ, ಬರ್ತಾನೆ ಇವೆ. ಅದಕ್ಕೆ ಅವರು ಶಬ್ದ ಕೊಡ್ತಾರೆ, ಬಹಳ ಸುಂದರವಾದ ಶಬ್ದ ಕೊಡ್ತಾರೆ. ಇದನ್ನು ನೀವು ನೋಟ್ ಮಾಡ್ಕೋಬೇಕು. ಏನಂದ್ರೆ ರೂಪ ಸರೂಪಾಹ. ಕ್ವಾಂಟಿಟಿ ನೋಡಬಾರ್ದಿಲ್ಲಿ, ಕ್ವಾಲಿಟಿ. ಏನು ಕ್ವಾಲಿಟಿ? ಅದು ಬೆಂಕಿ, ಇದು ಬೆಂಕಿ, ಅದು ಚೇತನ, ಇದು ಚೇತನ. ಭಗವಂತನು ಚೇತನ, ನೀನು ಕೂಡ ಚೇತನ. ನೀವು ಕ್ವಾಂಟಿಟಿ ನೋಡಿದ್ರಿ ಅಂತಂದ್ರೆ ಅದು ಕಡಿಮೆ ಆಗ್ತದೆ, ಇದು ಜಾಸ್ತಿ ಆಗ್ತದೆ. ವಿಸ್ಪುಲಿಂಗ ಯಥಾ ವನ್ನೇ ಜಾಯಂತೆ ಅಕ್ಷರತಃ ತಥಾ. ಅಕ್ಷರ ಅಂದ್ರೆ ನಕ್ಷರತೀತಿ ಅಕ್ಷರ, ಏನು ನಾಶರಹಿತವಾದದ್ದು. ಕ್ಷರ ಅಂದ್ರೆ ನಾಶ, ನಕ್ಷರತಿ ಯಾವುದಕ್ಕೆ ನಾಶ ಇಲ್ಲ ಅದು ಅಕ್ಷರ ಅಂದ್ರೆ ಅದು. ಇದಂ ಅಗ್ರಿ ಆಸೀತ ಅಂತ ಹೇಳಿದ್ನಲ್ಲ ಸೌಮ್ಯ ಹೇ ಶಿಷ್ಯ, ಅದು ಮೊದಲು ಇತ್ತು ಅಂತ ನಾ ಹೇಳಿದ್ನಲ್ಲ, ಅದು ಅಕ್ಷರ. ಅಕ್ಷರ ಅಂದ್ರೇನು? ಅದು ನಾಶರಹಿತವಾದದ್ದು. ಆ ನಾಶರಹಿತವಾದದ್ದರಿಂದ ಒಂದು ವಿಸ್ಫುಲಿಂಗ ಸಿಡಿದು ಬಂತು, ಅದು ಜೀವಾಂಶ ಉಂಟು. ಇನ್ನೊಂದು ಅಂಡಜ ಶ್ವೇತಜ ಅಂಶ ಉಂಟು. ಹೀಗೆ ವನಸ್ಪತಿ ಅಂತ ಅಂಶ ಉಂಟು. ಹೀಗೆ ಆಕಾಶವಾಯು ಅಗ್ನಿ ನೀರು ಅಂತಂದು ಇವಷ್ಟು ಚೇತನಗಳೇನಿವೆಯೋ ಇವು ಸಿಡಿದು ಬಂದ ಚೇತನಗಳು. ಇವು ಅಂಶವಾಗಿ ನೀವು ನೋಡಬಾರದು. ಅಂಶವಾಗಿ ಅಂತಂದ್ರೆ ಇದನ್ನ ಇದನ್ನ ಇದರ ಇದರ ಆಕಾರದಿಂದ ನೋಡಬಾರದು. ಇದನ್ನ ಇದನ್ನ ಯಾವುದ್ರಿಂದ ನೋಡ್ಬೇಕು? ಗುಣದಿಂದ ನೋಡ್ಬೇಕು. ಏನು ಗುಣ? ಚೇತನ. ವಿವಿಧ ಚಿತ್ ಜಡ, ಕೆಲವು ಚೇತನ ಕೆಲವು ಜಡ, ಕೆಲವು ಚೇತನ. ಸೂಕ್ಷ್ಮವಾಗಿ ವಿಚಾರ ಮಾಡಿ ಹೋದಾದ್ರೆ ಇಲ್ಲಿಗೆ ಇಲ್ಲಿಗೆ ಕರೆಕ್ಟ್ ಆಗಿದೆ ಇದು ಸಂದರ್ಭಾನುಸಾರವಾಗಿ. ಅಕಸ್ಮಾತ್ ನೀವು ಇದನ್ನ ಇನ್ನೂ ಸೂಕ್ಷ್ಮ ವಿಚಾರ ನೋಡಿದ್ದಾದ್ರೆ ಜಡ ಯಾವುದೂ ಇಲ್ಲ, ಜಡ ಇರ್ಲಿಕ್ಕೆ ಸಾಧ್ಯವೂ ಇಲ್ಲ. ಚೇತನದಿಂದ ಬಂದಿರುವುದಿಲ್ಲ, ಜಡ ಹೇಗಿರ್ಲಿಕ್ಕೆ ಸಾಧ್ಯ? ಪ್ರತಿಯೊಂದು ಕೂಡ ಆಟಮ್ನಿಂದ ಎಕ್ಸಿಸ್ಟೆನ್ಸ್ ಹೊಂದಿದೆ. ಅದಕ್ಕೆ ನೀವೇಂದ್ರೆ ಅಣು ಅಂತ ಹೇಳ್ತೀರಿ. ಅಣು ವಿಕಿರಣ ಅಂತ ಶಬ್ದ ಕೇಳಿದಿರಾ ನೀವು? ಅಣು ವಿಕಿರಣದಲ್ಲಿ ಏನಾಗ್ತದೆ? ಅದರೊಳಗಿರುವಂತಹ ಎಲೆಕ್ಟ್ರಾನ್ ನ್ಯೂಟ್ರಾನ್ ಪ್ರೋಟಾನ್ ಏನಿವೆಯೋ ಅವು ತಿರುಗ್ತಾ ಇರ್ತವೆ, ಮತ್ತು ಒಂದು ಸ್ಟೇಷನರಿ ಇರ್ತದೆ. ಆ ಸ್ಟೇಷನರಿ ಇರೋದನ್ನ ಮತ್ತು ತಿರುಗ್ತಾ ಇರೋದನ್ನ ಬೇರ್ಪಡಿಸಿದಾಗ ವಿಕಿರಣ ಆಯಿತು. ಆ ವಿಕಿರಣ ಆದಾಗ ಭಾರಿ ಸ್ಫೋಟ, ಭಾರಿ ಶಕ್ತಿ. ಬಂಡೆಯಲ್ಲಿ ಒಂದು ಐಟಮ್ ಅದನ್ನು ಇಲ್ಲ, ಕಬ್ಬಿಣದಲ್ಲಿ ಒಂದು ಐಟಮ್ ಅದನ್ನು ಇಲ್ಲ, ಆದ್ರೆ ನೀವು ಅದನ್ನು ಜಡ ಅಂತ ಕರಿತೀರಿ. ಬಂಡೆಯನ್ನು ಜಡ ಅಂತ ಕರಿತೀವಿ, ಅಲ್ಲೊಂದು ಐಟಮ್ ಇದೆ. ಈಗ ಹೇಳು, ಜಡವೋ ಚೇತನ? ಈಗ ಕನ್ಸಿಸ್ಟೆಂಟ್ಲಿ ಇಸ್ ಗೋಯಿಂಗ್ ಆನ್. ಸೃಷ್ಟಿಯ ಕಾಲದ ನಡೀತಾನೆ ಇದೆ, ನಡೀತಾ ಇದೆ. ಇನ್ಫ್ಯಾಕ್ಟ್ ನೀವು ಪೃಥ್ವಿಯನ್ನು ಜಡ ಅಂತ ಕರಿತೀವಿ. ನಿಮ್ಗೆ ಗೊತ್ತಾ, ಪೃಥ್ವಿಯ ಒಳಗೆ ನಾವೇನಿಲ್ಲಿ ಕೂತ್ಕೊಂಡಿವಿ, ಇದರಿಂದ 2 ಮೈಲು 3 ಮೈಲು 4 ಮೈಲು ಒಳಗಡೆ ಹೋದರೆ ಅದು ಆಕ್ಟಿವ್ ಇರ್ತದೆ. ಇನ್ಫ್ಯಾಕ್ಟ್ ಆ ಮಾಲ್ಟನ್ ಏನು ರಸ ಇದೆ, ಆ ರಸ ತಿರುಗ್ತಾ ಇರೋದ್ರಿಂದ ಪೃಥ್ವಿ ತಿರುಗ್ತಾ ಇದೆ. ಹೇಗೆ ಮೊಟ್ಟೆಯನ್ನು ತಿರುಗಿಸಿ ಕೈ ಬಿಟ್ಟು, ಮೊಟ್ಟೆಯನ್ನು ತಿರುಗಿಸಿ ಹಿಂಗೆ ಹಿಡಿದ್ಬಿಟ್ಟು ಕೈ ಬಿಟ್ಬಿಟ್ರೆ ಅದು ಮತ್ತೆ ತಿರುಗ್ತಾ ಇರ್ತದೆ. ಯಾರು ತಿರುಗಿಸ್ತಾ ಇದ್ದಾರೆ ಅದನ್ನು? ಒಳಗಿರುವಂತಹ ಆ ರಸ, ಒಳಗಿರುವಂಥ ರಸ ಏನು ಮಾಡ್ತದೆ? ನೀವು ಹಿಂಗೆ ತಿರುಗಿಸಿ ಮತ್ತೆ ಹಿಂಗೆ ಹಿಡಿದು ಕೈ ಬಿಟ್ಬಿಟ್ರೆ ಮತ್ತೆ ತಿರುಗುತ್ತದೆ. ಯಾಕೆಂದ್ರೆ ಒಳಗಿರೋ ರಸ ತಿರುಗ್ತಾ ಇರ್ತದೆ, ಅದು ತಿರುಗಿಸ್ತದೆ. ಹಾಗೆ ನಮ್ಮ ಪೃಥ್ವಿ ತಿರುಗ್ತಾ ಇದೆ. ಯಾರಿಂದಾಗಿ? ಒಳಗಿರುವ ರಸದಿಂದಾಗಿ. ರಸ ಯಾರು ತಿರುಗಿಸ್ತಾರೆ ಕೇಳಬೇಡ್ರಿ. ಸೊ ಆ ಮಟ್ಟದಲ್ಲಿ ನೀವು ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ಇಷ್ಟು ಮಾತ್ರ ತಿಳ್ಕೋಬೇಕು ಇಲ್ಲಿ. ಏನು ಅಂದರೆ, ಇದಷ್ಟು ಏನು ಸೃಷ್ಟಿತವಾಗಿದೆಯೋ ಇದು ಆಕಾಶ ಇಲ್ಲಿವರೆಗೂ ಚೇತನ ಜಡಗಳ ಅನೇಕ ಸಮೂಹ ಆ ಭಗವಂತನಿಂದ ಆ ಸೃಷ್ಟಿಕರ್ತನ ಸೃಷ್ಟಿ ಆಗಿದೆ. ಇತಿ ಅಥರ್ವಣಿಕ ಮುಂಡಿಕ ಉಪನಿಷತ್ತು ಈ ಮಾತನ್ನು ಹೇಳಿದೆ. ಅಲ್ಲಿಗೆ ಮುಗಿಸೋದಿಲ್ಲ, ಮತ್ತೆ ಈ ಮಾತನ್ನು ಹೇಳ್ತಾರೆ. ಈಗ ಜಗದ ವ್ಯಾಕೃತಂ ಪೂರ್ವಂ, ಜಗದ ವ್ಯಾಕೃತಂ ಪೂರ್ವಂ, ಜಗದ ವ್ಯಾಕೃತಂ ಪೂರ್ವಂ ಆಸೀತ್ ವ್ಯಾಕ್ರಿಯತಾಧುನಾ ದೃ ದೃಶ್ಯಾಭ್ಯಾಂ ನಾಮ ರೂಪಾಭ್ಯಾಂ ವಿರಾಡಾದಿಷು ತೇ ಸ್ಫುಟೇ ಜಗದ ವ್ಯಾಕೃತಂ ಪೂರ್ವಂ ಆಸೀತ್ ವ್ಯಾಕ್ರಿಯತಾಧುನಾ ದೃಶ್ಯಾಭ್ಯಾಂ ನಾಮ ರೂಪಾಭ್ಯಾಂ ವಿರಾಡಾದಿಷು ತೇ ಸ್ಫುಟೇ ಇದೆ. ಮತ್ತೊಂದು ಉಪನಿಷತ್ತು ಬೃಹದಾರಣ್ಯಕ ಉಪನಿಷತ್ತಲ್ಲಿ ಮಾತನಾಡುತ್ತಾರೆ, ಬಹಳ ಸುಂದರವಾಗಿ ಹೇಳಿದ್ದಾರೆ. ಜಗತ್ ಅವ್ಯಾಕೃತ, ಯಾವುದೀಗ ನಮಗೆ ಆಕಾಶ ಅಂತ ನಾವು ಗುರುತಿಸ್ತೇವೆ, ಯಾವುದನ್ನು ನೀರು ಅಂತ ಗುರುತಿಸ್ತೇವೆ, ಯಾವುದನ್ನು ಅಗ್ನಿ ಅಂತ ನಾವು ಗುರುತಿಸ್ತೇವೆ, ಹೀಗೆ ಗುರುತಿಸಿದ ಈ ಪಂಚಮಹಾಭೂತಗಳು ಮತ್ತು ನಂತರ ಹುಟ್ಟಿದಂಥ ಎಲ್ಲವೂ ಕೂಡ ಇವು ಮೊದಲು ಇದ್ದವು, ಹೇಗಿದ್ದವು, ಅವ್ಯಾಕೃತವಾಗಿ ಇದ್ದವು ಅಂತ ಬೃಹದಾರಣ್ಯಕ ಉಪನಿಷತ್ತು. ಬೇರೆ ಬೇರೆ ಉಪನಿಷತ್ತುಗಳು ನಾನು ಮೊದಲೇ ಪೀಠಿಗೆನೇ ಹೇಳೇನಿ ಇವತ್ತು, ಏನು ಬೇರೆ ಬೇರೆ ಉಪನಿಷತ್ತುಗಳು ಈ ವಿಷಯವಾಗಿ ಏನೇನನ್ನ ಹೇಳಿದ್ದಾವೆ ಅನ್ನುವುದು ಇವತ್ತಿನ ವಿಷಯ. ಏನ್ ಸ್ವಾಮೀಜಿ ಹೇಳಿದ್ದನ್ನ ಹೇಳ್ತಾ ಇದ್ರೆ ನೀವು ಅನುಭವದ ಒಂದು ಮೊದಲ ಪೀಠಿಗೆ ಕೊಡ್ತೀನಿ, ಆ ಪೀಠಿಗೆ ಕೊಡ್ಲಿಕ್ಕೆ 20 ನಿಮಿಷ ನೋಡಿದ್ದೆ. ಏನ್ ಹೇಳ್ತದೆ ಬೃಹದಾರಣ್ಯಕ, ನಿಮ್ಗೆ ಯಾವಾಗ ಯಾವಾಗ ಯಾವ್ಯಾವ ಉಪನಿಷತ್ನಲ್ಲಿ ಏನೇನು ಹೇಳ್ಯಾರ ಅಂತ ನೆನಪಾಗದಿದ್ದಾಗ ನೀವು ಬೃಹದಾರಣ್ಯಕ ಆಲಿಸಲು, ನೀವು ಏನು ಹೇಳಿದ್ರೆ ಅದಷ್ಟು ಬೃಹದಾರಣ್ಯ, ಅದಕ್ಕೆ ಬೃಹತ್ ಆರಣ್ಯಕ. ಇಲ್ಲಿ ಬೃಹದಾರಣ್ಯಕರು ಹೇಳ್ತಾರೆ ಏನಂತ ಹೇಳ್ತಾರೆ ಅಂದ್ರೆ, ಅವ್ಯಾಕೃತ ಜಗತ್ ಪೂರ್ವಂ ಆಸೀತ್. ಇದೇನ ಆಕಾಶ ವಾಯು ಇವತ್ತು ಲಭ್ಯ ಇದೆ, ಇದು ವ್ಯಾಕೃತ ಜಗತ್. ಹ್ಯಾವಿಂಗ್ ಕ್ರಿಯೇಟೆಡ್ ವ್ಯಾಕೃತ ಜಗತ್, ಈ ವ್ಯಾಕೃತ ಜಗತ್ತು ಪೂರ್ವದಲ್ಲಿ ಅವ್ಯಾಕೃತ ವ್ಯಕ್ತವಾದಂತಹ ಹುಣಸೆ ವೃಕ್ಷ ಅದು ವ್ಯಾಕೃತ. ಈ ವೃಕ್ಷ ಮೊದಲಿತ್ತು ಹೇಗಿತ್ತು, ಅವ್ಯಾಕೃತ ಸೂಕ್ಷ್ಮವಾಗಿತ್ತು. ಅಧುನಾ ವ್ಯಾಕ್ರಿಯತ, ಅದು ಮೊದಲು ಅವ್ಯಕ್ತವಾದದ್ದು, ಈಗ ಅಧುನಾ ಅಂದ್ರೆ ಈಗ ವ್ಯಾಕ್ರಿಯತ, ಈಗ ಅದೇನಾಗಿದೆ ಹುಟ್ಟಿಕೊಂಡಿದೆ. ದೃಶ್ಯಾಭ್ಯಾಂ ನಾಮರೂಪಾಭ್ಯಾಂ ಹೇಗೆ ಹುಟ್ಟಿಕೊಂಡಿದೆ ಕೇಳ್ಕೊಂಡು ಬಂದ, ಹೇಗೆ ಹುಟ್ಕೊಂಡಿದೆ, ನಾಮರೂಪಗಳಿಂದ ಹುಟ್ಕೊಂಡಿದೆ. ಇದು ಹುಟ್ಟೇ ಇಲ್ಲ. ಏನು ಸ್ವಾಮೀಜಿ ಕೈಯೊಳಗೆ ನೀವು ಮಡಿಕೆ ಹಿಡ್ಕೊಂಡಿರ, ಇದು ಹುಟ್ಟೇ ಇಲ್ಲ ಅಂತ ಹೇಳ್ತೀರ? ನಾವು ಹೆಂಗೆ ಹೇಳೋದು ನೋಡ್ರಿ, ಏನು ಮಾಡಿ ನೀವು ವಿಚಾರ ಮಾಡ್ಬೇಕಷ್ಟೇ. ನಾವು ಹೆಂಗೆ ಹೇಳೋದು ಇದು ಹುಟ್ಟಿಲ್ಲ, ಮತ್ತೇನು ನಾಮರೂಪ, ನಾಮರೂಪ ಸುಂದರವಾದಂತಹ ಹೇಳಿಕೆಯನ್ನು ಕೊಡ್ತಾರೆ. ದೃಕ್ ದೃಶ್ಯ ವಿವೇಕ ಅಸ್ತಿಭಾತಿ ಪ್ರಿಯಂ ರೂಪಂ ನಾಮ ಇತ್ಯಂ ಶಪಂಚಕಂ ಆದ್ಯತ್ರಯಂ ಬ್ರಹ್ಮ ರೂಪಂ ತಥೋ ದ್ವಯಂ ಜಗದ್ ರೂಪಂ ಇಚ್ಛಂ ನೋಡ್ರಿ. ಅಸ್ತಿಭಾತಿ ಪ್ರಿಯಂ, ಒಂದು ಕೆಲಸ ಮಾಡಿ ನೀವು, ಇದು ಇದು ಇದು ಇದು ಘಟ ಹೌದ, ಮಡಿಕೆ ಮಡಿಕೆ ಹೌದ, ಇದೇನೋ ಇಲ್ಲ ಇದೇನೋ ಇಲ್ಲ, ಆ ಇದೇ ಅದನ್ನು ಬಿಟ್ಕೊಟ್ಟು ಘಟವನ್ನ ಕೊಟ್ಟರೆ ಹಾಗಾಗಿ ಹೇಳಿ, ಇದೇ ಅನ್ನೋದು ಇದೆಯೋ ಏನು ಘಟ ಇದೆಯೋ, ಆ ಇದೇ ಅನ್ನೋದು ಏನು ಇದೆ ಅಂತ ನೀವು ಗುರುತಿಸ್ತೀರಿ ಅದು ಬ್ರಹ್ಮ. ಅದನ್ನ ಬಿಟ್ಟು ನೀವು ಏನೇನು ವ್ಯವಹಾರ ಮಾಡ್ತೀರಿ ಅದು ನಿಮಗೆ ಬಿಟ್ಟು. ಆ ಇದೆ ಅನ್ನೋದಕ್ಕೆ ನಾವು ಕೆಲವು ಹೆಸರುಗಳನ್ನು ಜೋಡಿಸ್ತೀವಿ. ನಿಮ್ಮದು ಘಟ ಇದೆ, ಕನ್ನಡಕ ಇದೆ, ಮೈಕ್ ಇದೆ, ಹೂವಿದೆ, ಟೇಬಲ್ ಇದೆ, ಏನೇನೋ ಜೋಡಿಸಿದ್ರೆ ಇದೆ ಇದೆ ಅನ್ನೋದನ್ನು ಕೆಲವು ಜೋಡಿಸ್ರಿ. ಹಾಗಾದ್ರೆ ಎಲ್ಲೆಲ್ಲಿ ಇರುವಂತಹ ಸತ್ಯ ಯಾವುದು, ಇದೆ ಇದೆ ಇದೆ ಇದೆ ಇದೆ. ಆ ಇದೆ ಅನ್ನುವ ಸತ್ಯವನ್ನು ಇನ್ನೊಂದು ಸ್ವಲ್ಪ ಆಳವಾಗಿ ಮುಂದಿನ ಕ್ಲಾಸ್ನಲ್ಲಿ ಗುರುತಿಸ್ತೇನೆ. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿಃ ಓಂ ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ ಶ್ರೀ ಸದ್ಗುರುನಾಥ ಮಹಾರಾಜ ಜೈ. ಜೈ ಶ್ರೀ ದಯಾನಂದ ಜೀ. ಜೈ ಶ್ರೀ ದಯಾನಂದ.